ಮೈಕ್ರೋ ಪ್ರೊಸೆಸರ್ ಇಂದ ಟೆಕ್ನಾಲಜಿ ಡೆವಲಪ್ ಮಾಡುವಂತದ್ದಾಗಿರ್ಲಿ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡುವಂತದ್ದು ಟೆಕ್ನಾಲಜಿ ಆಗಿರ್ಲಿ, ಎಐ ಬಂದು ತುಂಬಾ ಕ್ರೂಷಿಯಲ್ ಆಗ್ತದೆ. ಮನೇಲಿ ಹೆಂಗಸರಿಗೂ ಸಹ ಒಂದು ವಾಷಿಂಗ್ ಮಷೀನ್ ಯೂಸ್ ಮಾಡಬೇಕಂದ್ರೂ ಎಐ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಅಂತಹ ಒಂದು ಸೆಕ್ಟರ್ಸ್ ಅಲ್ಲಿ ಬಂದು ಇವತ್ತಿನ ದಿನ 100,000 ಎಂಪ್ಲಾಯ್ಮೆಂಟ್ ನಾವಿಲ್ಲಿ ಕೊಡ್ತಾ ಇದೀವಿ. 100,000 ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಅವರು ಆನ್ಲೈನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆಯವ್ರಿಗೆ ಸ್ಕಿಲ್ಸ್ ನ ಕಲಿಸೋದ್ರಲ್ಲೂ ಸಹ ಸ್ಕಿಲ್ ಇಂಡಿಯಾ ಮುಖಾಂತರ ಅವರು ಅದನ್ನ ಕಲಿಸ್ಕೊಳ್ತಾ ಇದ್ದಾರೆ. ಹೌದು, ಭಾರತೀಯ ಯುವಕರು ಬಂದು 18 ಎಸ್ಪೆಷಲಿ ನಾವು 29 ವರ್ಷದ ಯುವ ಜನಾಂಗ ಏನಿದೆ ಅಂತ ಹೇಳ್ತೀವಲ್ಲ, ಅವರು ಭಾರತಕ್ಕೆ ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿದೇಶಿ ಕಂಪನಿಗಳಿಗೆ ಜೀವನಾಡಿ ನಮ್ಮ ಭಾರತೀಯ ಯುವಜನತೆ. ನಿಮ್ಗೆ ಗೊತ್ತಿರಬಹುದು, ಒಂದ್ ವೇಳೆ ಈ ಯುವಜನತೆ ವಿದೇಶಗಳಿಗೆ ಹೋಗೋ ಬದಲು ನಮ್ಮ ದೇಶದಲ್ಲೇ ಇದ್ದಿದ್ರೆ ಭಾರತ ಒಂದು ಐಟಿಯಲ್ಲಿ ಎಷ್ಟು ಸದೃಢ ರಾಷ್ಟವಾಗಿ ಬೆಳೀತಾ ಇತ್ತು ಅನ್ನೋದು ನಮಗೆ ಊಹಿಸಲು ಅಸಾಧ್ಯವಾಗುತ್ತೆ. ಅದಾದ ನಂತರದಲ್ಲಿ ಏನಂತ ಹೇಳಿದ್ರೆ, ಮಾಹಿತಿ ತಂತ್ರಜ್ಞಾನ COVID-19 ನಂತರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬೆಳೀತಾ ಇದೆ, ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಯಾಕಂದ್ರೆ ಲಾಕ್ಡೌನ್ ಆದ್ರೂ ಕೂಡ ಐಟಿಗೆ ತಂತ್ರಜ್ಞಾನಕ್ಕೆ ಯಾವುದೇ ತೊಂದರೆಗಳು ಆಗಿಲ್ಲ. ವರ್ಕ್ ಫ್ರಮ್ ಹೋಮ್ ಎನ್ನುವಂತ ಕಾನ್ಸೆಪ್ಟ್ ಅನ್ನು ತಂದುಕೊಂಡ್ಬಿಟ್ಟು ಐಟಿ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಪರಿಣಾಮಕಾರಿಯಾಗಿ ಬೆಳೆದುಕೊಂಡು ಬರ್ತಾ ಇದೆ. ಇದೇ ಈಗ ಮಾಹಿತಿ ತಂತ್ರಜ್ಞಾನ ಋಣಾತ್ಮಕವಾಗಿ ಯಾವೆಲ್ಲ ಅಂಶಗಳನ್ನು ಹೊಂದಿದೆ ಅಂತ ಅನ್ನೋದ್ರ ಬಗ್ಗೆ ನನ್ನ ಮಿತ್ರ ವಿನೋದ್ ಅವರು ಈಗ ಹೇಳಲಿಕ್ಕಿದ್ದಾರೆ. ಮಾಹಿತಿ ಮತ್ತು ತಂತ್ರಜ್ಞಾನ ಯಾವ ತರ ವರಹ ಆಗಿದೆಯೋ ಅದೇ ತರ ಅದರ ದುಷ್ಪರಿಣಾಮಗಳು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಬೀರ್ತಾ ಇದೆ. ಹಲವಾರು ದುಷ್ಪರಿಣಾಮಗಳಿದ್ದಾವೆ. ಅದರಲ್ಲಿ ಒಂದು ಸೈಬರ್ ಅಪರಾಧಗಳು, ಹೋದ ವರ್ಷ ಸುಮಾರು 50,000 ಕೇಸಸ್ಗಳು ರಿಜಿಸ್ಟರ್ಡ್ ಆಗಿರುವಂತ ಸೈಬರ್ ಅಪರಾಧಗಳು ಆಗಿರುವುದು, ಮತ್ತೆ ಬೆಂಗಳೂರು ಸೈಬರ್ ಅಪರಾಧಗಳಲ್ಲಿ ರ್ಯಾಂಕ್ 1 ಆಗಿ ಇರುತ್ತೆ, ಮತ್ತೆ ಕರ್ನಾಟಕ ಸೈಬರ್ ಪೊಲೀಸ್ ಇಡೀ ದೇಶದಲ್ಲೇ ನಂಬರ್ 1 ಎಂದು ಹೆಸರುವಾಸಿಯಾಗಿದ್ದಾರೆ. ಸೈಬರ್ ಕ್ರೈಮ್ಗಳಲ್ಲಿ ಅನೇಕ ಸೈಬರ್ ಕೃತ್ಯಗಳಿದ್ದು ಅದರಲ್ಲಿ ಹ್ಯಾಕಿಂಗ್ ಅನ್ನೋದು ಸಿಕ್ಕಾಪಟ್ಟೆ ತಲೆನೋವುಗೀಡು ಮಾಡಿದ್ದು, ಜನರ ಇಂಪಾರ್ಟೆಂಟ್ ಚಿತ್ರಗಳಾಗಲಿ ವಿಡಿಯೋಗಳಾಗಲಿ ಪಬ್ಲಿಕ್ ಮಾಡುವುದು, ಮತ್ತೆ ಫಿಶಿಂಗ್ಗೆ ಒಂದು ಫೇಮಸ್ ಆದಂತ ಒಂದು ಜಾಗ ಇದೆ ಜಮ್ತಾರ ಅಂತ ಉತ್ತರ ಪ್ರದೇಶದಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿನ ಯುವ ಜನತೆಗಳು ಕೆಲಸಕ್ಕೆ ಹೋಗಲ್ಲ, ಅವರು ಡೈಲಿ ಕುತ್ಕೊಂಡು ಬರೀ ಇದೇ ಆಕ್ಟಿವಿಟಿಗಳು ಮಾಡ್ತಾ ಇರ್ತಾರೆ. ಅವ್ರಿವ್ರ ಫೋನ್ ಹ್ಯಾಕ್ ಮಾಡೋದು, ಅಕೌಂಟ್ಗಳಿಂದ ದುಡ್ಡು ತಗೊಳ್ಳೋದು. ಒಬ್ಬ ಕನಿಷ್ಠ ಪಕ್ಷ 5,000-10,000 ಕುತ್ಕೊಂಡಲ್ಲೇ ಇನ್ ದ ಮೀನ್ಸ್ ಆಫ್ ಅನೈತಿಕಲ್ ವೇ ದುಡ್ಡು ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ನಾವು ಸುದ್ದಿಗಳಲ್ಲಿ ನೋಡ್ತಾ ಇದೀವಿ ಎಷ್ಟೊಂದು ಬ್ಲಾಕ್ ಮೇಲ್ ಮಾಡ್ತಾರೆ, ಅವರ ಪ್ರೈವೇಟ್ ಚಿತ್ರಗಳನ್ನು ಆಕ್ಸೆಸ್ ಮಾಡಿ ಅದರಿಂದ ಸಿಕ್ಕಾಪಟ್ಟೆ ಥ್ರೆಟನ್ ಮಾಡಿ ಅವರಿಂದ ದುಡ್ಡು ಪಡೆಯೋದಾಗ್ಲಿ ಬೇರೆ ಫೇವರ್ಸ್ ಪಡೆಯೋದಾಗ್ಲಿ ನಡೀತಾ ಇದೆ. ಮತ್ತೆ ಇನ್ನೊಂದು ಸೀರಿಯಸ್ ಐಟಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಸ್ಕ್ರೀನ್ ಅಡಿಕ್ಷನ್ ಅನ್ನೋದು ಸಿಕ್ಕಾಪಟ್ಟೆ ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತಂದ್ರೆ ಆನ್ ಆನ್ ಆವರೇಜ್ ಒಬ್ಬ ವ್ಯಕ್ತಿ, ಒಬ್ಬ ಯಂಗ್ಸ್ಟರ್ 6-8 ಅವರ್ ಸ್ಕ್ರೀನ್ ನೋಡ್ತಾ ಇದ್ದಾನೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಅದೊಂಥರ ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿ ಟರ್ನ್ ಆಗ್ತಿದೆ. ಅದರಿಂದ ಸಮಾಜದಲ್ಲಿ ಅವನು ಆಕ್ಟಿವ್ ಆಗಿಲ್ಲ. ಮತ್ತೆ ಸ್ಕ್ರೀನ್ ಅಡಿಕ್ಷನ್ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಿದ್ದು ಎಷ್ಟೊಂದು ಜನ ಕೌನ್ಸಿಲರ್ ಅದನ್ನ ಒಂದು ಸೀರಿಯಸ್ ಇಲ್ನೆಸ್ ಅಂತ ಕನ್ಸಿಡರ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಕೊಡಲು ಆರಂಭಿಸಿದ್ದಾರೆ. ಮತ್ತೆ ಎಕ್ಸೆಸಿವ್ ಗೇಮಿಂಗ್ ಕಲ್ಚರ್ ಇಂಡಿಯಾದಲ್ಲಿ ಐಟಿ ರೆಗ್ಯುಲೇಷನ್ಸ್ ಆದ್ಮೇಲೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಎಷ್ಟೊಂದು ಗೇಮಿಂಗ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ. ಎಷ್ಟೊಂದು ಫ್ರೀಲಾನ್ಸ್ ಗೇಮರ್ಗಳು ಗೇಮ್ ಆಡ್ತಾ ಅವ್ರ ಗೇಮ್ಗಳನ್ನ ಯೂಟ್ಯೂಬ್ ಅಲ್ಲಿ ಸ್ಟ್ರೀಮ್ ಮಾಡ್ತಿದ್ದಾರೆ. ಆ ಸ್ಟ್ರೀಮ್ ಮಾಡೋ ಮುಖಾಂತರ ಎಷ್ಟೊಂದ್ ಜನರನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಎಕ್ಸೆಸಿವ್ ಗೇಮಿಂಗ್ ಕಲ್ಚರ್ ಇಂದ ಅವರು ಸ್ಟಡೀಸ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಅವರು ಬೇರೆ ಸಾಮಾಜಿಕ ಆಕ್ಟಿವಿಟಿಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಮತ್ತೆ ಇನ್ಸೋಮ್ನಿಯಾನೂ ಆಗುತ್ತೆ. ಇನ್ಸೋಮ್ನಿಯಾ ಅಂತ ಅಂದ್ರೆ ನಿದ್ದೆ ಬರಲ್ಲ ಅವ್ರಿಗೆ, ಅವ್ರ ಸ್ಲೀಪಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಸೀರಿಯಸ್ ಪ್ರಾಬ್ಲಮ್ಸ್ ಆಫ್ ಐಟಿ. ಮತ್ತೆ ಐಟಿಯಿಂದ ಇನ್ನೇನೇನು ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂತೀವಿ, ಮತ್ತೆ ಮಷಿನ್ ಲರ್ನಿಂಗ್ ಅಂತ ಅಂತೀವಿ, ಬಟ್ ಒನ್ ಫೈನ್ ಡೇ ನಾವು ಮನುಷ್ಯರು ಮಾಡುವಂತ ಕೆಲಸಗಳನ್ನ ಅವುಗಳೇ ತಗೊಂಡೋಗ್ತಿದ್ದೆ. ಒಬ್ರು ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಇಲಾನ್ ಮಸ್ಕ್, ಫೌಂಡರ್ ಆಫ್ ಟೆಸ್ಲಾ ಅಂಡ್ ಸ್ಪೇಸ್ ಎಕ್ಸ್, ಏನಂತ ಹೇಳ್ತಾರೆ ಅಂತಂದ್ರೆ ಒಂದು ಟೈಮ್ ಬರ್ಬೋದು, ಆ ಟೈಮ್ ಯಾವಾಗಾದ್ರೂ ಬರ್ಬೋದು. ಅಂತ ಕ್ಷಣದಲ್ಲಿ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ದೇಶಗಳು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸುಮ್ಮನೆ ಕೊಡುತ್ತೆ. ಮನೇಲಿ ಕುತ್ಕೊಳ್ಳಕ್ಕೆ ಸಂಬಳ ಅಂತ ದೇಶಗಳು ಕೊಡಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಲೋಡ್ ಜಾಸ್ತಿ, ಡೆಡ್ ಲೈನ್ಗಳು ಮೀಟ್ ಮಾಡಬೇಕು. ಮತ್ತೆ ಇದರಿಂದ ಏನಾಗುತ್ತೆ, ಕಾರ್ಡಿಯಕ್ ಹಾರ್ಟ್ ರಿಲೇಟೆಡ್ ಡಿಸೀಸ್ಗಳು ಜಾಸ್ತಿ ಆಗಿದೆ. ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಜನರ ಮಧ್ಯದಲ್ಲಿ, ಆಕ್ಟಿವಿಟೀಸೇ ಆಗಲ್ಲ, ಬೊಜ್ಜು, ಡಯಾಬಿಟೀಸ್ ಇದೆಲ್ಲ ಒಂಥರ ಸೀರಿಯಸ್ ಪ್ರಾಬ್ಲಮ್ಸ್ ಐ ಟಿ ಸೆಕ್ಟರ್ ಇಂದ ಎಂದು ನನ್ನ ಭಾವನೆ. ಬೆಂಗಳೂರು